ಮೇಲು ಕೀಳು ಸುಳ್ಳು ಭೇದ ಭಾವ ಬಗೆದ ಮನುಜ ಕಾಣೋ ಬಿಡು ರಾಗ ದ್ವೇಷ ಸುಡು ಕಾಮ ಕ್ರೋಧ ಮಿತಿಯ ಅರಿತು ಬಾಳೋ ಎಲ್ಲ ಮೇಲು ಕೀಳು ಸುಳ್ಳು ಭೇದ ಭಾವ ಬಗೆದ ಮನುಜ ಕಾಣೋ ಬಿಡು ರಾಗ ದ್ವೇಷ ಸುಡು ಕಾಮ ಕ್ರೋಧ ಮಿತಿಯ ಅರಿತು ಬಾಳೋ ಕಾರ್ಯ ನೋಡೋದವಳ ಚಂದ್ರ ಸೂರ್ಯ ಯಾಕೋ ಕುಟ್ಟಿಲ್ಲ ಕುಹಕ ಕಾರ್ಯ ನೋಡೋದವಳ ಚಂದ್ರ ಸೂರ್ಯ ಹಿತವಾಗಿ ನೀನು ಬದುಕು ಬೆಳಗೈಯ ನಿತ್ಯ ಸತ್ಯ ಹಿತವಾಗಿ ನೀನು ಬದುಕು ಬೆಳಗೈಯ ನಿತ್ಯ ಸತ್ಯ ಎಂದು ಇರಲಿ ನಡತೆ ಶುದ್ಧ ಮುಂದೆ ಯಶದ ಸಿದ್ಧ ಎಂದು ಇರಲಿ ನಡತೆ ಶುದ್ಧ ಮುಂದೆ ಯಶದ ದಾರಿ ಸಿದ್ಧ ಕಡಿವಾಣ ಕಂಡ ಮನಸ್ಸು ಇರಲಯ್ಯ ನಿಯಮ ಬದ್ಧ ಕಡಿವಾಣ ಕಂಡ ಮನಸ್ಸು ಇರಲಯ್ಯ ನಿಯಮ ಬದ್ಧ ಮೇಲು ಕೀಳು ಸುಳ್ಳು ಭೇದ ಭಾವ ಬಗೆದ ಮನುಜ ಕಾಣೋ ಬಿಡು ರಾಗ ದ್ವೇಷ ಸುಡು ಕಾಮ ಕ್ರೋಧ ಮಿತಿಯ ಅರಿತು ಬಾಳೋ ಕಲಹ ಬೇಡ ನೀತಿ ಇರದ ಬಾಳು ದಂಡ ವಿಷದಾರಿ ತುಳಿಯದು ಗುಡ ನಡೆಯಯ್ಯ ಒಳಿತು ಜಾಡ ವಿಷದಾರಿ ತುಳಿಯದು ಗುಡ ನಡೆಯಯ್ಯ ಒಳಿತು ಜಾಡ ಹೊಸ ಕಪಟ ಕಹಿಯ ಹೊಂಡ ರೋಷ ಎಂದು ಬೆಂಕಿ ಕುಂಡ ಹೊಸ ಕಪಟ ಕಹಿಯ ಹೊಂಡ ರೋಷ ಎಂದು ಬೆಂಕಿ ಕುಂಡ ಬಿಡಬೇಕು ನಿತ್ಯ ಕುರುಡ ಕಲಿಯಯ್ಯ ಸಹನೆ ಹಾಡ ಬಿಡಬೇಕು ನಿತ್ಯ ಕುರುಡ ಕಲಿಯಯ್ಯ ಸಹನೆ ಹಾಡ